ಜಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಗಾಯಕಿ ಪಿ ಸುಶೀಲ, ಚಿತ್ರ ತಾಯಿಯ ಮಡಿಲಲ್ಲಿ. ಎಂದೆಂದು ಆನಂದವೇ ಚಿತ್ರ ಓಹಿಲೇಶ್ವರ, ಗಾಯಕ ಘಂಟಸಾಲ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಪೆಂಡ್ಯಾಲ ಅವರ ರಾಗಜೋಡಣೆ ಇದೆ. ಶಂಕರ ದಯಾನಿಧೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನೋಗಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ತಾಯಿ ಹಾಲು ವಿಷಮದಾಗೆ ನ್ಯಾಯದಲ್ಲಿದೆ, ಹಾಗೆ ನ್ಯಾಯದಲ್ಲಿದೆ, ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ, ಯಾವ ಪಾಪಕ್ಕೆ ಕಾವು ಕಾಗಿತೋ, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಕಸಮ ಸೇರಿದೆ ಪಾಲಿನ ಸೆಟಿ ಗುರಿನಲ್ಲೇ ಬಾಡಿ ಹೋಯಿದೆ, ಸೇವೆಗಾಗಿ ಕಾದ ಹೂವು ಕಸಮ ಸೇರಿದೆ ಪಾಲಿನ ಸೆಟಿ ಗುರಿನಲ್ಲೇ ಬಾಡಿ ಹೋಯಿದೆ, ಏನು ತಪ್ಪಿದೆ ಕೇಳಬಾರದೆ, ಸರಿಯೇನು ಮೌನ ಬೇಕಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನೋಂದಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಶಿವನಾಮ ಮಂತ್ರ ಒಂದೇ ಅಮರ ದೇವಿಗೆ, ದೇಕೆ ಆತ್ಮನೇ, ಈ ಸಾವು ನ್ಯಾಯವೇ. ಗೀತಾಪ್ರಿಯ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ, ಗಾಯಕ ಮೊಹಮ್ಮದ್ ರಫಿ, ಚಿತ್ರ ಒಂದೇ ಬಳ್ಳಿಯ ಹೂಗಳು. ನಿನ್ನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ, ನಿನ್ನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ, ನಿನ್ನಲ್ಲಿ ನಡೆವೆ ದೂರ ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ, ಅಳುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವಾ ನಗುವೆ ವಿಕಾರ, ನಿಲಲ್ಲಿ ನಡೆವೆ ದೂರ. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ, ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ. ಅನುರಾಗವಿಲ್ಲಿ ಇಲ್ಲವೇ ಮನದೇ ಇದುವೇ ವಿಚಾರ, ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ. ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ಚಿತ್ರ ಭಕ್ತ ಕುಂಬಾರ, ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್. ಹರಿನಾಮವೇ ಚಂದ್ರ, ಹರಿನಾಮವೇ ಚಂದ್ರ, ಅದನಂಬಿತೋ ಕಂದ, ಅದನಂಬಿತೋ ಕಂದ. ಹರಿನಾಮ ರೇ ಹರಿನಾಮ ರೇ, ತೀರಿಸಲೆಂದು ಬಂದಿಹೆ ಬೈಯ ಜನ್ಮವ ತಳೆದು, ಮುಂದಿನ ಸಾಲ ತೀರಿಸಲೆಂದು ಬಂದಿಹೆ ಬೈಯ ಜನ್ಮವ ತಳೆದು, ಮುಂದಿನ ಬದುಕು ಬಂಧುಗವೆನಿಸು ಗುರಿ ಸಾಧಿಸೋ ಕಂದ. ಹರಿನಾಮವೇ ಚಂದ, ಅದನಂಬಿಕೋ ಕಂದ. ಹರಿನಾಮವೇ ಹರಿನಾಮವೇ. ಗೋವಿಂದ ಗೋವಿಂದ ಗೋವಿಂದನೆಂದು ಎಂದೆಂದು ನೀನಂದು ಆನಂದ ಹೊಂದು, ತಂದೆಯಂತೆ ಬಂದು ತಲೆ ಕಾವನೈಜ ಬಂಧು, ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪುರವಾ, ಧನ್ಯನಾಗು ಜಗಮಾನ್ಯನಾಗು ಧನ ಸೌಭಾಗ್ಯ ಕೊಡುವ ಪರತರ ಹರಿ ವಿಠಲ ಪರತರ ವರ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಾಂಡುರಂಗ ಜಯ ಹರ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರ ವಿಠಲ ಪಾಂಡುರಂಗ ವಿಠಲ ವಿಠಲ ಜಯ ಜಯ ವಿಠಲ ವಿಠಲ ವಿಠಲ ಜಯ ಜಯ ವಿಠಲ ವಿಠಲ ವಿಠಲ ಜಯ ಜಯ ವಿಠಲ ವಿಠಲ ವಿಠಲ ವಿಠಲ ವಿಠಲ ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಚಿತ್ರ ಕವಿರತ್ನ ಕಾಳಿದಾಸ ಗಾಯಕ ಡಾ ರಾಜ್ಕುಮಾರ್ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಕ್ಷುಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಃ ಮಾತಾ ಮರಕತ ಶ್ಯಾಮಾ ಮಾತಂಗೀ ಮಧುಶಾಲಿನಿ ಮಾತಾ ಮರಕತ ಶ್ಯಾಮಾ ಮಾತಂಗೀ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ವನವಾಸಿನಿ ಮಾತಾ ಮರಕತ ಶ್ಯಾಮಾ ಮಾತಂಗೇ ಮಧುಶಾಲಿನೇ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನೇ ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೇ ಜಯ ಸಂಗೀತ ರಸಿಕೇ ಜಯ ಲೀಲಾಶುಕ ಪ್ರಿಯೇ ಸುಧಾ ಸಮುದ್ರಾಂತ ಹೃದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತ್ತಿ ವಾಸಪ್ರಿಯೇ ಸರ್ವಲೋಕಪ್ರಿಯೇ ಪಲ್ಲಕಿ ವಾದನ ಪ್ರಕ್ರಿಯಾಲೋಲ ತಾಲೀದಲ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೇ ಸಿದ್ಧ ಸಂಹಾರಿತೇ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಜ್ಞಿ ಕೋಟೀರ ಮಾಣಿಕ್ಯ ಸಂಗೃಷ್ಟ ಬಾಲ ತಪೋದ್ದಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮದ್ವಯೇ ಅದ್ವಯೇ ಗುರುಚಿರನವರತ್ನ ಪೀಠಸ್ಥಿತೇ ಸುಸ್ಥಿತೇ ಶಂಖ ಪದ್ಮದ್ವಯೋಪಾಶ್ರಿತೇ ಆಶ್ರಿತೇ ದೇವಿ ದುರ್ಗಾವಟು ಕ್ಷೇತ್ರಪಾಲೈರ್ಯುತೇ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೇ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವೋದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು. ಇಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಈ ಕುರಿತು ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ನಿರುದ್ಯೋಗ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18 45 ವರ್ಷ ವಯೋಮಿತಿ ಒಳಗಿರಬೇಕು. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರುವ ಹಾಗೂ 10 ತರಗತಿಯಲ್ಲಿ ಉತ್ತೀರ್ಣರಾಗಿರುವವರು ಇದಕ್ಕೆ ಅರ್ಹರು. ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಮಾಡುವ